ಎರೆಹುಳು ಗೊಬ್ಬರ ತಯಾರಿಸಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ, ನೀರು ಹಿಡಿಯುವ ಗಾಳಿಯಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಸುಧಾರಿಸುತ್ತದೆ. ಈ ಲಾಭ ಪಡೆದುಕೊಳ್ಳಲು ತಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ. ಇದು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 80%. ಬೀದರ್, ವಿಜಯಪುರ ಮತ್ತು ಜೈರಾಬಾದ್ಗಳಲ್ಲಿ 90%. ಕೊಪ್ಪಳ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 85%. ಬಳ್ಳಾರಿ ಜಿಲ್ಲೆಯೊಳಗೆ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರದಂಗ ಹಗುರವಾಗಿ ಮಳೆಯ ಸಾಧ್ಯತೆಗಳು ಅದಾವ. ಈ ವಿಚಾರವನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಕೃಷಿ ಸಂವಾದ ಕಾರ್ಯಕ್ರಮ ಮೂಡಿ ಬರ್ತದ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜು ತೆಗ್ಗಳ್ಳಿ, ಬೇಸಾಯ ತಜ್ಞರಾದ ಡಾಕ್ಟರ್ ಯೂಸುಫ್ ಅಲಿ ಹಾಗೂ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಕೀಟ ವಿಜ್ಞಾನಿಯಾಗಿರುವ ಡಾಕ್ಟರ್ ರಾಚಪ್ಪ ಹಾವೇರಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈ ಕಾರ್ಯಕ್ರಮದೊಳಗೆ ತಮಗೆ ಗೊತ್ತಿರುವಂಗೆ ಈ ವಾರದೊಳಗೆ ಏನೇನು ನಮ್ಮ ರೈತ ಬಾಂಧವರು ಮಾಡಬೇಕಾಗಿದೆ, ಏನೇನು ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಿಜ್ಞಾನಿಗಳು ತಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅವರು ಹೇಳುವಂತಹ ಶಿಫಾರಸಿನ ಪ್ರಕಾರ ತಮ್ಮ ಚಟುವಟಿಕೆಗಳನ್ನು ತಾವು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಅನುಕೂಲ ಆಗುವಂತಹ ಒಂದು ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಜು ತೆಗ್ಗಳಿಯವರು, ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದೊಳಗೆ ಹಿರಿಯ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ರಾಚಪ್ಪ ಹಾವೇರಿಯವರು, ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಬೇಸಾಯ ಶಾಸ್ತ್ರದ ತಜ್ಞರಾಗಿರುವಂತಹ ಡಾಕ್ಟರ್ ಯೂಸುಫ್ ಅಲಿ ಅವರು ನಮ್ಮ ಜೊತೆಗೆ ಇದ್ದಾರೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಆತ್ಮೀಯರೇ, ಈಗ ನಾವು ಯಾವ ರೀತಿಯಾದಂತಹ ಒಂದು ವಾತಾವರಣವನ್ನ ನೋಡಿದೀವಿ ಕಳೆದ ವಾರ, ಮತ್ತೆ ಏನೇನು ಬೆಳೆ ಪರಿಸ್ಥಿತಿ ಅದಾವ, ಕೀಟ ಇರಬಹುದು, ರೋಗ ಇರಬಹುದು ಅಥವಾ ಇನ್ಯಾವುದೇ ವಿಚಾರ ಇರಬಹುದು, ಇವುಗಳ ಮೇಲೆ ನಾವು ಇವತ್ತ ಚರ್ಚೆ ಮಾಡೋಣ. ವಿಜ್ಞಾನಿಗಳು ಇವುಗಳ ಪರಿಹಾರೋಪಾಯಗಳನ್ನ ನಮಗ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಡಾಕ್ಟರ್ ತೆಗ್ಗಳಿಯವರೇ, ಯಾವ ರೀತಿಯಾದಂತಹ ಒಂದು ಚಿತ್ರಣವನ್ನ ನೀವು ನಮ್ಮ ಜಿಲ್ಲೆ ಒಳಗೆ ನೋಡ್ತಾ ಇದ್ದೀರಿ ಈಗ ಸದ್ಯಕ್ಕೆ, ಬೆಳೆ ಇರಬಹುದು ಅಥವಾ ವಾತಾವರಣ ಇರಬಹುದು? ಈಗ ನಾವು ಕೆಲವೊಂದ್ ಕಡೆ ನೋಡಿದ್ರೆ ಒಂದು ವಿಭಿನ್ನವಾದಂತಹ ವಾತಾವರಣ ಇದೆ. ಇದು ನಾವು ಕೆಲವೊಂದ್ ಕಡೆ ನೋಡಿದಾಗ ಈ ಚಿತ್ತಾಪುರ ನೋಡಿದ್ರೆ ಕೆಲವೊಂದ್ ಕಡೆ ಸೆಡಂ ಭಾಗ ಆಗಿದೆ ಸರ್, ಆಮೇಲೆ ಚಿಂಚೋಳಿ ಭಾಗದಲ್ಲಿ ಹೆಚ್ಚಿನ ಒಂದು ಮಳೆ ಆಗಿ ಆಗಿದ್ದಂತದ್ದು ಒಂದು ಕಂಡು ಬಂದಿದೆ ಸರ್ ಬಹಳಷ್ಟು ಕಡೆ. ಇಲ್ಲೇ ನಮ್ ಕಮಲಾಪುರ ಆಗಿರ್ಬೋದು, ಕೆಲವೊಂದ್ಸಲ ಆಳಂದ ಆಗಿರ್ಬೋದು, ಇದಕ್ಕೆ ಏನಂದ್ರೆ ಒಣ ಬೇಸಾಯ ಅಂದ್ರೆ ಒಣ ಟೈಪ್ನೇ ಇದೆ ಸರ್, ಒಂದು ಮಳೆ ಆಗಿಲ್ಲ. ಈಗ 4ನೇ ತಾರೀಕು ಹಿಡಿದು ನಾವು ನೋಡಿದ ಮಳೆ ಆಗಿಲ್ಲ ಸರ್ ಇಲ್ಲೇನು. ಅದಕ್ಕಾಗಿ ಕೆಲವೊಂದು ಬೆಳೆಗಳು ಎಲ್ಲೆಲ್ಲಿ ನಮ್ ನೀರ್ ನಿಂತಿದ್ದಾವ ಅಂತಲ್ಲಿ ಪೋಷಕಾಂಶಗಳು ಕೊರತೆ ಕಂಡು ಬಂದಿದ್ವು. ಕೆಲವೊಂದ್ ಬೆಳೆ ಮಳೆ ಆಗಿಲ್ಲ ಅಲ್ಲಿ ಒಂಥರ ಒಣಗುವಂತ ಒಂದು ಸಿಚುವೇಶನ್ ಆತರ ಕಂಡು ಬಂದ್ವು. ಅಂದ್ರೆ ವಿಭಿನ್ನ ಇದೆ ಸರ್, ಬೇರೆ ಬೇರೆ ಟೈಪ್ ಒಂದು ಸಿಚುವೇಶನ್ ಕಂಡು ಬರ್ತಾ ಇದೆ. ಅಂದ್ರೆ ನಮ್ಮ ರೈತರಿಗೆ ಸಾಕಷ್ಟು ಚಟುವಟಿಕೆಗಳು ಅದಾವ ಈ ವಾರದೊಳಗೆ ಮಾಡುವಂತ. ಇನ್ನು ಕೆಲವೊಂದು ಈಗ ನಾವು ಇನ್ನೊಂದು ಹೇಳ್ಬೇಕಾಗಿತ್ತು ಅಂತಂದ್ರೆ, ಈಗ ಹೆಸರಿನ ಬೆಳೆ ಉದ್ದಿನ ಬೆಳೆ ನಾವು ಕಳೆದುಕೊಳ್ತೇವೆ. ಕೆಲವೊಂದ್ ಭಾಗದಲ್ಲಿ ಕಲಬುರಗಿ ಸುತ್ತಮುತ್ತಲು ಆಮೇಲೆ ಚಿಂಚೋಳಿ ಒಳಗಡೆ ಭೂ ಆಡುವ ಹಂತದಲ್ಲಿ ಹೆಸರು ಒತ್ತು ಉದ್ದು ಇದಾವೆ. ಆಮೇಲೆ ಕೆಲವೊಂದ್ ಕಡೆ ಇನ್ನು ಒಂದ್ ಎರಡ್ ಮೂರ್ ದಿವಸ ಕಟಾವಿಗೆ ಬರ್ತಕ್ಕಂಥವನು ಬಹಳಷ್ಟು ಒಂದು ಸ್ಟಾಕ್ಗಳಿದಾವೆ. ಈ ತರ ಎಲ್ಲ ಒಂದು ಸಿಚುವೇಶನ್ ದಲ್ಲಿ ನಾವು ನೋಡ್ತಕ್ಕಂಥದ್ದು ಕಾಣಿಸ್ತೀವಿ. ಸ್ವಲ್ಪ ತೋಟಗಾರಿಕೆ ಬೆಳೆಗಳಲ್ಲೂ ಕೂಡ ಒಂದು ಪೋಷಕಾಂಶಗಳ ಕೊರತೆಯನ್ನು ಕಂಡು ಬರ್ತದೆ. ಈಗ ಸಾಮಾನ್ಯವಾಗಿ ಪೋಷಕಾಂಶಗಳ ಕೊರತೆ ಅಂತಂದಾಗ ಸಾರಜನಕ ಕೊರತೆ ಆಗುವಂತದ್ದನ್ನು ನೋಡ್ತಾ ಇರ್ತೀವಿ, ಅಥವಾ ಬೇರೆ ಬೇರೆ ಏನು ಪೋಷಕಾಂಶಗಳು ಅದಾವ ಅವು ಕೊರತೆ ಆಗುವಂತದ್ದನ್ನ ನೋಡ್ತಾ ಇರ್ತೀವಿ. ಇದು ಪೋಷಕಾಂಶ ಕೊರತೆ ಅಂತ ಹೇಳಿ ನಮ್ಮ ರೈತರು ಗೊತ್ತಿರ್ತದೆ, ಕೆಲವೊಂದಿಷ್ಟು ಲಕ್ಷಣಗಳು ಕೆಲವರು ಅಧ್ಯಯನ ಮಾಡಿರ್ತಾರ, ಇನ್ನೂ ಕೆಲವರಿಗೆ ಇನ್ನೂ ಇದ್ರ ಬಗ್ಗೆ ತಿಳಿದಿಲ್ಲ ಅಂತಂದ್ರೆ ಸ್ವಲ್ಪ ಅವರಿಗೆ ಮನವರಿಕೆ ಮಾಡಿಕೊಡ್ತೀರಿ, ಯಾವ ರೀತಿಯಾದಂತಹ ಲಕ್ಷಣ ನಾವು ಬೆಳೆಯೊಳಗೆ ನೋಡ್ತೀವಿ ಪೋಷಕಾಂಶ ಕೊರತೆ ಆದ್ರ ಅಂತ? ಸರ್, ಪೋಷಕಾಂಶಗಳ ಕೊರತೆ ಒಳಗೆ ಮತ್ತು ರೋಗಗಳ ಲಕ್ಷಣ ಒಳಗೆ ಸಾಮಾನ್ಯವಾಗಿ ನಾವು ಕಂಡ್ಕೊಳ್ಬಹುದು ಸರ್. ಮೊದಲನೇದಾಗಿ ನೀರ್ ನಿಂತಹ ಸ್ಥಳದಲ್ಲಿ ಏನಾಗತ್ತೆ ಸರ್, ಹಳದಿ ರೂಪದ ಒಂದು ಕಲರ್ ಆ ಎಲೆಗಳಿಗೆ ಬರ್ತದೆ, ಅದನ್ನ ತೆಳಗಿನ ಎಲೆಗಳಿಗೆ ಬಂತಂದ್ರೆ ಅದು ಸಾರಜನಕ ಕೊರತೆ ಅಂತ ಹೇಳ್ಬೋದು ಸರ್. ಮೇಲಿನ ಎಲೆಗಳಿಗೆ ಬರ್ತದೆ ಅಂದ್ರೆ ಅದು ಯಾವ್ದೇ ಇದು ಐರನ್ ಕೊರತೆ ಇರ್ಬೋದು ಅಥವಾ ಜಿಂಕ್ ಕೊರತೆ ಇರ್ಬೋದು, ಈ ರೀತಿ ಇರುತ್ತೆ. ಕೆಳಗಿನ ಎಲೆಗಳಿಗೆ ಪ್ರಮುಖ ಪೋಷಕಾಂಶಗಳಾದಂತ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ ಬರುತ್ತೆ. ಮ್ಯಾಗಿನ ಎಲೆಗಳಿಗೆ ಲಘು ಪೋಷಕಾಂಶಗಳು ಬರುತ್ತೆ. ಆಮೇಲೆ ರೋಗ ಮತ್ತು ಪೋಷಕಾಂಶಗಳ ಎರಡರ ಡಿಫ್ರೆನ್ಸ್ ಅಂದ್ರೆ ಏನಂತಾರೆ, ಇದು ಒಂದೇ ತರ ಆದಂತ ಎಲಿಮೇಲೆ ಕಾಣ್ಕೊಳ್ಳುತ್ತೆ, ಬಟ್ ರೋಗಗಳು ಅಲ್ಲಲ್ಲಲ್ಲಿ ಇರುತ್ತೆ, ಎಲ್ಲಾ ಕಡೆ ಬೆಳೆ ಮ್ಯಾಗೆ ಅದು ಹರಡಿರುತ್ತೆ. ಈ ಪೋಷಕಾಂಶಗಳಿಗೆ ಅದು ಆಗಂಗಿಲ್ಲ ಸರ್, ಡಿಫ್ರೆನ್ಸ್ ಇದೇ ಇದೆ, ರೋಗ ಮತ್ತು ಪೋಷಕಾಂಶಗಳು ಮತ್ತು ರೋಗಗಳ ನಡುವೆ ಡಿಫ್ರೆನ್ಸ್ ಅನ್ಬೋದು ಸರ್. ಈಗ ಅದನ್ನ ನಾವು ಅದನ್ನ ಪೂರೈಕೆ ಮಾಡಬೇಕು ಅಂತಂದಾಗ ಯಾವ್ಯಾವ ನ್ಯೂಟ್ರಿಯಂಟ್ಸ್, ಯಾವ್ಯಾವ ಪೋಷಕಾಂಶಗಳನ್ನ ಯಾವ ರೀತಿ ಬಳಸಬಹುದು ಅಂತೀರಿ? ಸರ್, ಈಗ ನಾರ್ಮಲಿ ನಮ್ದು ತೊಗರಿ ಬಹಳಷ್ಟು ಏರಿಯಾ ಇರೋದ್ರಿಂದ ಅಲ್ಲಲ್ಲಿ ಹಳದಿ ರೂಪದಲ್ಲಿ ಇದು ಕಾಣಿಸ್ತಿತ್ತಂದ್ರೆ ನಾವು ಎಕರೆಗೆ ಒಂದ್ 25 kg ಯೂರಿಯಾ ಅದಕ್ಕೆ ಚಲ್ಬೋದು ಸರ್ ಒಂದು. ಆಮೇಲೆ ಇಲ್ಲಂದ್ರೆ ಒಂದು 10% 10 g ಪ್ರತಿ ಲೀಟರ್ ನೀರಿಗೆ ನಂತೆ 19 ಅದ್ರ ಮ್ಯಾಗ ಸ್ಪ್ರೇ ಮಾಡ್ಬೋದು. ಇದು ಪೋಷಕಾಂಶಗಳ ನಿರ್ವಹಣೆ ಆಗುತ್ತೆ. ಆಮೇಲೆ ಕೆಲವು ಈಗ ಹೆಸರು ಉದ್ದೊಳಗನು ಸ್ವಲ್ಪ ಅರ್ಶನ ಕಲರ್ ಕಾಣ್ತದನ್ನು ಅಲ್ಲಿನ ಈ 19 ಅನ್ನುವ ಪೋಷಕಾಂಶ ನೀರಿನಲ್ಲಿ ಕರಗುವಂತ ಪೋಷಕಾಂಶನ ನಾವು ಸ್ಪ್ರೇ ಮಾಡಿದ್ರೆ ಆ ಪೋಷಕಾಂಶಗಳ ಕೊರತೆಯನ್ನು ನಾವು ನಿರ್ವಹಿಸ್ಬೋದು. ಒಳ್ಳೇದು. ಈಗಂತೂ ನಮ್ಮ ಭಾಗದೊಳಗೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಕೆಲವೊಂದು ಪ್ರದೇಶದೊಳಗೆ ಬಹಳ ಮಳೆಯಾಗಿದೆ, ಸುಮಾರು 50%-ಕ್ಕಿಂತ ಹೆಚ್ಚು ಮಳೆಯಾದದ್ದನ್ನ ನಾವು ಈ ಸೀಸನ್ ಒಳಗೆ ನೋಡ್ತಾ ಇದ್ದೀವಿ. ಇಲ್ಲಿ ತನಕ ಅಂತ ಪರಿಸ್ಥಿತಿಯೊಳಗೆ ಬಹಳಷ್ಟು ಹೊಲಗಳಲ್ಲಿ ನೀರು ನಿಂತಾವ, ಎಲ್ಲೆಲ್ಲಿ ಇನ್ನೂ ನೀರು ನಿಂತಾವ, ಅಂತ ರೈತರ ಪರಿಸ್ಥಿತಿ ಏನದ, ತಾವೇನಾದ್ರೂ ಅಬ್ಸರ್ವ್ ಮಾಡಿದಿರಿ? ಇಲ್ಲಿ ತನಕ ಬಹಳಷ್ಟು ಕಡೆ ಈ ಸೇಡಮ್, ಚಿತ್ತಾಪುರ ಬಹಳಷ್ಟು ಏರಿಯಾ ಕಡೆ ಇನ್ನೂ ಸೋಯಿಂಗ್ ಆಗಿಲ್ಲ ಸರ್, ಮಳೆ ಸ್ವಲ್ಪ ಸೋಯಿಂಗ್ ಮಾಡ್ಲಕ್ಕೂ ಟೈಮ್ ಕೊಟ್ಟಿಲ್ಲ. ಮತ್ ಸೋಯಿಂಗ್ ಆದಂತ ಬೆಳೆ ಒಳಗೆಲ್ಲ ಆಲ್ಮೋಸ್ಟ್ ಅಲ್ಲಿ ನೀರ್ ನಿಂತು ಅದು ಒಂಥರ ನಾಶ ಆಗಿತ್ತು ಅಥವಾ ಸತ್ತೋಗ್ಬಿಟ್ಟೋಗಿರ. ಅಂತಲ್ಲಿ ಈಗ ಏನು ಹೊರಬಿದ್ದಿದೆ ಅಥವಾ ಏನಾದ್ರು ನೀರಿನ ತೆಗೆಯುವಂತ ವ್ಯವಸ್ಥೆ ಮಾಡ್ಕೊಂಡ್ರೆ ರೈತರು ಬಸಿಗಾಲುವೆ ಮುಖಾಂತರ ಇರ್ಬೋದು ಅಥವಾ ಯಾವ್ದೇ ಮುಖಾಂತರ ನೀರ್ ತೆಗೆದು ಅಲ್ಲಿ ಅವ್ರು ಏನಾದ್ರು ಬಿತ್ತನೆ ಮಾಡ್ಬೇಕಂತ ಅನ್ಸಿದ್ರೆ ಈಗ ಇನ್ನು ತೊಗರಿ ಬಿತ್ತನೆ ಮಾಡ್ಬೋದು. ಬಟ್ ರೈತರಿಗೆ ಏನ್ ತಿಳ್ಕೊಬೇಕಂದ್ರೆ 5-10% ಅವ್ರಿಗೆ ಇಳುವರಿ ಸ್ವಲ್ಪ ಕಡಿಮೆ ಮಾಡ್ಬೋದು. ಆಮೇಲೆ ದೀರ್ಘಾವಧಿ ತಳಿಗಳಾದಂತಹ ಜಿಆರ್ 811 ಅಥವಾ 152 ಈ ತಳಿಗಳ ಬಳಕೆನೆ ಅವ್ರು ಮಾಡಿದ್ರೆ ಬಹಳಷ್ಟು ಉತ್ತಮ. ಆಮೇಲೆ ಅಗ ಹೇಳಿದಂಗೆ ನೀರ್ ನಿಂತಿರುವ ಪರಿಸ್ಥಿತಿಯಲ್ಲಿ ಅವರು ಈ ಪೋಷಕಾಂಶಗಳ ನಿರ್ವಹಣೆ ಮಾಡಿದ್ರೆ ಅದು ಇಳುವರಿಗೆ ಸ್ವಲ್ಪ ಅವರು ಇನ್ನೂ ಹೆಚ್ಚು ಒತ್ತು ಕೊಟ್ಟಂತೆ ಆಗತ್ತೆ ಸರ್. ಈಗ ಎಲ್ಲಿ ತನಕನೂ ಬಿತ್ತನೆ ಮಾಡೋದಕ್ಕೆ ಅವಕಾಶ ಅದ ನಮ್ಮ ರೈತರಿಗೆ ಸರ್? ಈಗ ಬಹಳ ಅಂದ್ರೆ ಇನ್ನೊಂದ್ 2-3 ಅಥವಾ ಈ ವೀಕ್ ಒಳಗ ಅವ್ರು ಬಿತ್ತನೆ ಕಾರ್ಯ ಮುಗಿಸಿದ್ರೆ ಬಹಳಷ್ಟು ಒಳ್ಳೇದು. ಇದ್ ಮುಂದೆ ಹೋದಂಗೆ ಮತ್ತೆ ಅದಕ್ಕೆ ಹುಳಗಳ ಬಾಧೆ ಮತ್ ಬೇರೆ ಡಿಸೆಂಬರ್ ದಾಟಿದ ಮ್ಯಾಗ ಚಳಿದ ಬಾಧೆ ಈ ರೀತಿಯಾದಂತಹ ಬಾಧೆ ಅವಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಹೂ ಕಟ್ಟುವುದು ಅಥವಾ ಕಾಯಿ ಕಟ್ಟುವುದು ಒಳಗೆ ಅವ್ರಿಗೆ ಬಹಳಷ್ಟು ಹಾನಿ ಆಗುವಂತ ಚಾನ್ಸಸ್. ಒಂದ್ ವೇಳೆ ಹಿಂಗ ಬಿತ್ತನೆ ಆಗ್ಲಾರದಂತ ಒಂದು ಪರಿಸ್ಥಿತಿನೇ ಇತ್ತು ಅಂತಂದ್ರೆ ಅವ್ರು ಏನ್ ಮಾಡಬಹುದು ಅಂತೀರಿ ಮುಂದೆ? ಸರ್, ಈಗ ಬಿತ್ತನೆ ಆಗ್ಲಾರದಂತ ಪರಿಸ್ಥಿತಿ ಒಳಗೆ ರೈತರು ಬೇರೆ ಬೆಳೆಗಳಾದಂತಹ ಸೂರ್ಯಕಾಂತಿ, ಮೆಕ್ಕೆಜೋಳ, ಸಜ್ಜಿ ಈ ಬೆಳೆಗೆ ಹೋಗ್ಬೋದು ಸರ್. ಇಲ್ಲಪ್ಪ ಇನ್ನೊಂದ್ ತಿಂಗಳ ನಾವು ವೇಟ್ ಮಾಡ್ತೀನಿ ಅಂದ್ರೆ ಅವರು ಜಸ್ಟ್ ಸೆಣಬ್ ಗಿಣಬ್ ಹಾಕೊಂಡು ಒಂದ್ 10-20 ಅಷ್ಟೇ ಬಿಡ್ಬೇಕು ಸರ್, ಅಥವಾ 10 ಸ್ವಲ್ಪ ಬೆಳೆಸಿ ಮೊಗ್ಗೂಡಿಸ್ಬಿಡ್ಬೇಕು. ಯಾಕಂದ್ರೆ 40-45 ದಿವಸ ಬಿಟ್ರೆ ಮತ್ತೆ ಹಿಂಗಾರ ಹೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಬೆಳೀತಾ ಅಷ್ಟು ಬೆಳೆಸಿ ಭೂಮಿ ಒಳಗೆ ಹಾಕಿದ್ರೆ ಭೂಮಿನೂ ಫಲವತ್ತಾಗುತ್ತೆ. ಆಮೇಲೆ ಮುಂದಿನ ಹಿಂಗಾರಿ ಬೆಳೆಗಳಾದಂತಹ ಜೋಳ, ಆಮೇಲೆ ಕುಸುಬಿ ಈ ರೀತಿಯಾಗಿ ಅವರು ಕಡ್ಲೆ ಈ ಬೆಳೆಗಳನ್ನು ಅವ್ರ ಮುಂದಿನ ಒಂದಿನೊಂದ್ ತಿಂಗಳೊಳಗೆ ಅದು ಸ್ಟಾರ್ಟ್ ಆಗ್ಬಿಡ್ತಾರೆ ಅವ್ರು ಹಾಕಬಹುದು. ಈಗ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಕಡೆ ತೊಗರಿ ಒಂದು ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಬೆಳೆ ಅದ. ಇಂತಹ ಒಂದ್ ಸಂದರ್ಭದೊಳಗ ವಿಜ್ಞಾನಿಗಳು ತಾವ ಏನ್ ಹೇಳ್ತಾ ಇದ್ದೀರಿ, ಚಂಡಿ ಚೂಟ್ ಬೇಕು, ಅದರಿಂದ ಇಳುವರಿ ಹೆಚ್ಚಾಗುವಂತದ್ದು ಸಾಕಷ್ಟು ಜನ ಇದನ್ನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಸಿಚುವೇಶನ್ ಇರುವುದರಿಂದ ಈಗ ನಮ್ಮ ರೈತರಿಗೆ ಈ ನಿಟ್ಟಿನೊಳಗೆ ತಾವ ಏನ್ ಸಲಹೆ ಕೊಡ್ತಾ ಇದ್ದೀರಿ? ಸರ್, ಚಂಡಿ ಚೂಟ್ ಒಳಗ ಒಂದೆರಡ್ ಕಂಡೀಷನ್ ಅವ್ರು ನೆನಪಿಟ್ಕೋಬೇಕು. ಅವ್ರ ಸಾಲಿನ ಸಾಲಿ ಮತ್ತು ಗಿಡದಿಂದ ಗಿಡಕ್ಕೆ ಅಂತರ ಕಾಪಾಡ್ಕೊಂಡಿರ್ಬೇಕು ಸರ್. ಕಾಪಾಡ್ಕೊಂಡಂತಹ ಅಂತರದಲ್ಲಿ ಅವರು ಚುಡಿ ಚೂಡ್ಬೇಕು. ಆಮೇಲೆ ಚುಡಿ ಚೂಟು ಮುಂದೆ ಹಸಿ ಇರ್ಬೇಕು ಸರ್ ಭೂಮಿ ಒಳಗೆ. ಇವೆರಡು ಇದು ಕಂಡೀಷನ್ ಇಟ್ಕೊಂಡು ಅವ್ರು ಚುಡಿ ಚುಟ್ಟಿದ್ರೆ ಅವ್ರ ಕೌಲ್ ಹೊಡೆದು ಮುಂದೆ ಇಳುವರಿ ಒಳಗೆ ಹೆಚ್ಚಿನ ಲಾಭ ಪಡೆಯಬಹುದು ಸರ್. ಇದು ಚಂಡಿ ಚೂಟು ಅಂತದ್ದು ಒಂದೇ ಸಲ ಮಾಡಿದ್ರೆ ನಡೀತದೋ ಅಥವಾ ಎರಡು ಮೂರು ಸಲ ಮಾಡಬಹುದು ಇದನ್ನ ಸರ್? ಒಂದ್ ಸತ ಮಾಡಬಹುದು, ಮಾಡಬೇಕು. ಎರಡನೇ ಸತ ಬೆಳವಣಿಗೆ ನೋಡ್ಕೊಂಡು, ಬೆಳವಣಿಗೆ ಕಡಿಮೆ ಇದೆ ನಮ್ಗೆ ಇನ್ನು ಯಾಕೋ ಕೂಡಿಲ್ಲ ಅಥವಾ ಬೆಳವಣಿಗೆ ಕಡಿಮೆ ಅನಿಸ್ತದೆ ಅಂದ್ರೆ ಎರಡನೇ ಸತ ಚಂಡಿ ಚುಡ್ಬಹುದು. ಬಟ್ ಅದೇ ಹಸಿ ಇರ್ಬೇಕು ಸರ್ ಮೇನ್ ಕಂಡೀಷನ್. ಬಹಳಷ್ಟು ಜನ ರೈತರು ಹೇಳೋದನ್ನ ಕೇಳಿವಿ ನಾವು, ಕಡಿಮೆ ಏರಿಯಾ ಇತ್ತಪ್ಪ ಅಂತಂದ್ರೆ ಹೆಂಗರೇ ನಾವು ಚಂಡಿ ಚೂಟ್ಬಹುದು, ಕೂಲಿ ಆಳುಗಳ ಸಮಸ್ಯೆ ಇರ್ತೈತಿ. ಹೆಚ್ಚಿಗೆ ಏರಿಯಾ ಇತ್ತು ಅಂತಂದ್ರೆ ನಾವು ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಕೂಡ ಇರ್ತದ. ಅಂತವರಿಗೆ ಏನ್ ಹೇಳ್ತಿರ್ತಾವ ಸರ್? ಅಂತ ರೈತರು ಈಗ ನಮ್ಮಲ್ಲಿ ಚಡಿ ಅಂತ ಯೂಸ್ ಮಾಡ್ತಾರೆ ಸರ್ ಬಹಳಷ್ಟು ಜನ. ಇದು ಕೀಟನಾಶಕಗಳ ಬಳಕೆಯೊಳಗೆ, ಆ ಕೀಟನಾಶಕ ಬಳಕೆಯೊಳಗ ಚಡಿಗೆ ಒಂದು ನಿಪ್ಪಿಂಗ್ ಬ್ಲೇಡ್ ಅಂತ ಸಿಗುತ್ತೆ, ಈಗ ಮಾರ್ಕೆಟ್ ಒಳಗೂ ಅವೈಲೇಬಲ್ ಇದೆ. ಆ ನಿಪ್ಪಿಂಗ್ ಏನ್ ಬ್ಲೇಡ್ ಇದೆ ಅಲ್ಲ, ಸುಟ್ಟಿಟ್ಟು 60 ಅಥವಾ ವಿತಿನ್ ಹಂಡ್ರೆಡ್ 100 ಸಿಗುತ್ತೆ ಸರ್. ಅದೊಂದು ಅವ್ರು ಬಳಕೆ ಮಾಡ್ಕೊಂಡು ಎಕರೆಗೆ ಸರಿ ದಿನದೊಳಗೆ 4 ಮಟನ ಅವ್ರು ಚಂಡಿ ಚುಡ್ಬೋದು ಸರ್. ಅಂದ್ರೆ ಈ ಬ್ಲೇಡ್ ದಿಂದ ಬಹಳ ಜಲ್ದಿ ಆಗ್ತದೆ ಕೆಲಸ. ಹೌದೌದು ಸರ್. ಅಡ್ಡಿ ಇಲ್ಲ. ಈ ಒಂದು ಉಪಕರಣವನ್ನ ರೈತರು ಉಪಯೋಗ ಮಾಡ್ತಾ ಇದ್ದಾರೆ, ಯಾರಿಗೆ ಗೊತ್ತಿಲ್ಲ ಅವರು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು, ಮಾಡ್ಕೊಂಡ್ರೆ ತಮ್ಮ ಕೆಲಸನು ಸರಳ ಆಗ್ತದೆ ಮತ್ತೆ ಜಲ್ದಿ ಕೂಡ ಮುಗಿತದೆ, ಶ್ರಮ ಕಡಿಮೆ ಆಗ್ತದೆ ಅನ್ನುವಂತ ಮಾತು. ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಬೆಳೆಗಳು ಮುಂಗಾರಿ ಬೆಳೆಗಳಲ್ಲಿ ಕೀಟಗಳ ಬಾಧೆಯನ್ನ ನೋಡ್ತಾ ಇದ್ದೀವಿ. ಸಾಕಷ್ಟು ತಾವು ಸಿಂಪರಣೆ ಮಾಡುವಂತ ಒಂದು ತಹತ ಕೂಡ ತಮ್ಮಲ್ಲಿ ಅದ. ಮ್ಯಾಲ ಮಳೆ ಬೀಳುವಂತ ಒಂದು ಸಂದರ್ಭದೊಳಗೆ ಯಾವ ರೀತಿ ಸಿಂಪರಣೆ ಮಾಡಬೇಕು ಅನ್ನುವಂತಹ ವಿಚಾರ ಹಿಡ್ಕೊಂಡು ಈ ಹುಳುಗಳಿಗೆ ಯಾವ್ಯಾವ ಕೀಟನಾಶಕ ನಾವು ಸಿಂಪರಣೆ ಮಾಡಬೇಕು, ಒಂದ್ ವೇಳೆ ನಮಗೆ ಆಗ್ಲಿಲ್ಲ ಅಂತಂದ್ರೆ ಏನಾಗ್ತದ ಪರಿಸ್ಥಿತಿ ಅನ್ನುವಂತ ಒಂದು ಆತಂಕ ಕೂಡ ತಮ್ಮಲ್ಲಿ ಇರಬಹುದಾಗ್ಯದ. ಏನ್ ಹೇಳ್ತೀರಿ ಡಾಕ್ಟರ್ ಈ ವಿಚಾರ? ಈಗೇಂತ ಅಂದ್ರೆ ಅತಿ ಈಗ ಹೆಸರು ಉದ್ದು ಮತ್ತು ಸೋಯಾಬೀನ್ ಅಲ್ಲಿ ರಸ ಇರೋ ಕೀಟ ಅದನ್ನ ಕರಿ ಏನಂತೀವಲ್ಲ ಅಷ್ಟೇನು, ಆ ಏನಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಎಲ್ಲೆಲ್ಲಿ ಕಾಯಿ ಕಟ್ತಾ ಇದೆ ಅದರಲ್ಲಿ ಕಾಯಿಯನ್ನು ಕಾಳ್ತಿಂತಕ್ಕಂಥ ಹುಳುಗಳನ್ನು ಕೂಡ ಕಾಣಿಸ್ತಾ ಇದೆ. ಈ ಒಂದು ಏನಿನ ಪ್ರಮಾಣ ರಸ ಇರೋ ಏನಿನ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ನಾವು ಪ್ರಥಮವಾಗಿ ಹೇಳ್ಬೇಕಂದ್ರೆ ಬೇವುಜನ್ಯ ಕೀಟನಾಶಕ 3-5 ಪ್ರತಿ ಲೀಟರ್ ನೀರಿಗೆ ಹಾಕಿ ಅದನ್ನ ಸಿಂಪಡಣೆ ಮಾಡುವುದು. ಅದರ ಜೊತೆಗೆ ಇನ್ನೂ ನಾವು ಆರ್ಗ್ಯಾನಿಕ್ ಅಂತ ಏನ್ ನಾವು ಸಾವಯವ ಮಾಡೋದಾಗಿದ್ರೆ ಬಿವೇರಿಯಾ ಬಸ್ಯಾನ ಅಂತ ಸಿಗ್ತದೆ, ಅದನ್ನ ಕೂಡ ನಾವು ಅದ್ರ ಜೊತೆಗೆ ಹಾಕಿ ಸಿಂಪಡಣೆ ಮಾಡಿದ್ರೆ. ಇನ್ನೊಂದ್ಸಲ ಹೇಳ್ತೀರಿ ಡಾಕ್ಟರ್? ಬಿವೇರಿಯಾ ಬಸ್ಯಾನ, ಬಿವೇರಿಯಾ ಬಸ್ಯಾನ ಆ ಒಂದು ಶಿಲೀಂಧ್ರ, ಅದು ರೋಗಕಾರಕ ಶಿಲೀಂಧ್ರ. ಇಂತ ರಸ ಇರೋ ಕಿಟ್ಗೆ ರೋಗ ತರುತ್ತ ಸಾಯ್ತು. ಇದನ್ನೆಲ್ಲ ಮಾಡೋದು ಮತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂದ್ರೆ ರೈತರು ಈ ಒಂದು ಅಂತರ್ವ್ಯಾಪಿ ಕೀಟನಾಶಕ ಆದಂತ ಇಮಿಡಾಕ್ಲೋಪ್ರಿಡ್ ಅಂತೀವಿ, ಸೊ ಅದನ್ನ ಕಾನ್ಫಿಡ್ ಅಂತಕ್ಕಂತ ಔಷಧಿಯನ್ನ 0.3 ಅಂದ್ರೆ 10 3 ಮುಂದ 4 ಹಾಕಿ ಸಿಂಪಡಣೆ ಮಾಡುದು. ಇದು ರಸ ಇರುವ ಕೀಟಗಳು. ಇಲ್ಲ ಇನ್ನ ಕಾಯಿ ಕೊರೆಯ ಹುಳ ಜಾಸ್ತಿ ಇತ್ತು ಅಂದ್ರೆ ಹೆಸರಲ್ಲಿ ಮತ್ತು ಊಟದಲ್ಲಿ ಅಂದ್ರೆ ಮತ್ತೆ ಎಲಿ ತಿನ್ನುವ ಕೀಡಿನೂ ಬರ್ತದೆ, ಈಗ ಸೋಯಾಬೀನ್ ತಗೊಂಡ್ರೆ ಅದ್ರಲ್ಲಿ ಎಲಿ ತಿನ್ನೋ ಕೀಡಿ ಇರ್ತದೆ. ಅಂತ ಸಂದರ್ಭದಲ್ಲಿ ಈ ಎಮಾಮೆಕ್ಟಿನ್ ಬೆಂಜೋಯೇಟ್ದಿಂದ ಬರ್ತಕ್ಕಂಥ ಪ್ರೋಕ್ಲೇಮ್ ಆಗಿರ್ಬೋದು, ಮಿಸಾಲ್ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಒಂದು ಬ್ರ್ಯಾಂಡ್ ನೇಮ್ ಇರ್ಬರ್ತಕ್ಕಂಥ ಔಷಧಿಯನ್ನ ಪ್ರತಿ ಲೀಟರ್ ನೀರಿಗೆ 0.4 ಅಥವಾ 4 ಪ್ರತಿ 10 ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಒಂದು ಒಳ್ಳೆ ಉತ್ತಮವಾದ ಈ ಕೀಟ ನಿರ್ವಹಣೆ ಮಾಡ್ಬೋದು, ಒಂದು ಕಾಯಿಗಳನ್ನ ಬಾಧೆಯಿಂದ ನಾವು ಸಂರಕ್ಷಣೆ ಮಾಡ್ತೀವಿ. ಇದು ನಮ್ಮ ಒಂದು ಹೆಸರು ಮತ್ತು ಉದಲ್ಲಿ. ಇದರಲ್ಲೂ ಈ ಹೆಸರಿನಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಹಳದಿ ಒಂದು ನಂಜಾಣ ರೋಗ ಬರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅಲ್ಲೇ ಇಲ್ಲೇ ಒಂದೊಂದು ಕಂಡಾಗನೇ ರೈತರು ಅದನ್ನ ಕಿತ್ತಿ ನಾಶಪಡಿಸಬೇಕು. ಅದಾದ ನಂತರ ಈ ಒಂದು ಅದು ಬರೋದಕ್ಕೆ ಪ್ರಮುಖ ಕಾರಣ ಕೀಟಗಳು. ಕೀಟಗಳಿಂದ ಅದು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಪ್ರಸಾರ ಆಗ್ತದೆ. ಸೊ ಅದನ್ನ ನಾವು ನಿಲ್ಲಿಸ್ಬೇಕು, ಅದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಈ ಅದು ಪ್ರಮುಖವಾಗಿ ಯಾವ ಕೀಟ ಅಂದ್ರೆ ಈ ಬಿಳಿ ನೊಣ ಅಂತಕ್ಕಂಥ ಕೀಟದಿಂದ ಪ್ರಸಾರ ಆಗ್ತದೆ. ಆ ಬಿಳಿ ನೊಣದ ಕೀಟದ ನಿರ್ವಹಣೆಗಾಗಿ ಈ ಇಮಿಡಾಕ್ಲೋಪ್ರಿಡ್ ಅಥವಾ ನಾ ಏನ್ ಕಾನ್ಫಿಡರ್ ಅಂದ್ರೆ ಅದ್ರ ಜೊತೆಗೆ ಬೇವುಜನ್ಯ ಕೀಟನಾಶಕವನ್ನು ಮಿಶ್ರಣ ಮಾಡಿ ಹೊಡೆಯೋದ್ರಿಂದ ಒಳ್ಳೆ ಪರಿಣಾಮಕಾರಿಯಾಗಿ ನಾವು ಕೀಟವನ್ನು ನಿರ್ವಹಣೆ ಆಗ್ತದೆ, ಈ ನಂಜು ರೋಗ ಪ್ರಸಾರ ಆಗೋದು ಕೂಡ ಕಡಿಮೆ ಆಗ್ತದೆ, ರೈತರು ಅದನ್ನು ಗಮನಿಸ್ಬೇಕು ಸರ್. ಇದ್ರ ಜೊತೆಗೆ ಈಗೇನಿದೆ ಅಂದ್ರೆ ಬಹಳಷ್ಟು ಒಂದು ಉತ್ತಮವಾದ ಹಂತ ಹೆಸರು ಉದ್ದು ಮತ್ತು ಸೋಯಾಬೀನ್ ನಲ್ಲಿ, ಎದಕ್ಕಂದ್ರೆ ಈಗಾಗಲೇ ಸಾಕಷ್ಟು ಮಳೆ ಆಗಿದೆ, ಪೋಷಕಾಂಶಗಳು ಕೂಡ ಪೋಲಾಗೋಗಿರ್ತವೆ, ಬೆಳೆ ಸ್ವಲ್ಪ ಹಳದಿ ಬಣ್ಣ ತಿರುಗಿರ್ತದೆ. ಆ ಒಂದು ಸಂದರ್ಭದಲ್ಲಿ ಉತ್ತಮವಾಗಿ ಕಾಳು ಕಟ್ಟುವುದಾಗ್ಲಿ ಕಾಯಿ ಕಟ್ಟುವುದಾಗ್ಲಿ ಹೂಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ರೈತರು ನಮ್ಮ ಒಂದು ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಒಡಂಬಡಿಕೆಯಲ್ಲಿ ಒಂದು ಪಡಿಸಿರ್ತಕ್ಕಂತ ಪಲ್ಸ್ ಮ್ಯಾಜಿಕ್ ಅನ್ನು ಬಳಸಿ ಉತ್ತಮವಾದ ಇಳುವರಿಯನ್ನ ಈ ಮೂರು ಬೆಳೆಗಳಲ್ಲಿ ಹೆಸರು ಉದ್ದು ಸೋಯಲ್ಲಿ ಒಂದು ಒಳ್ಳೆ ಒಂದು ಹಂತ ಇದೆ. ರೈತರು ಈಗ ಸಿಂಪಡಣೆ ಮಾಡಿದ್ರೆ ಅವ್ರಿಗೆ ಉತ್ತಮವಾದ ಒಂದು ಇಳುವರಿ ಮತ್ತು ಗುಣಮಟ್ಟದ ಇಳುವರಿ ಪಡ್ಲಿಕ್ಕೆ ಒಂದು ಸಹಾಯ ಆಗ್ತದೆ. ಪಲ್ಸ್ ಮ್ಯಾಜಿಕ್ ನ ಒಂದು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತದೆ, ಮಾಹಿತಿ ಸಿಗ್ತದೆ ಮತ್ತು ಅದರ ಒಂದು ಪಲ್ಸ್ ಮ್ಯಾಜಿಕ್ ಕೂಡ ಸಿಗ್ತದೆ. ರೈತರು ಅದನ್ನ ಬಳಸಿ ತಾವು ಇಳುವರಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟ. ಅಂದ್ರೆ ಪಲ್ಸ್ ಮ್ಯಾಜಿಕ್ ಯಾವ ರೀತಿ ಕೆಲಸ ಮಾಡುತ್ತದೆ ಅಂತೀರಿ ಡಾಕ್ಟರ್, ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಿ? ಪಲ್ಸ್ ಮ್ಯಾಜಿಕ್ ಒಂದು ಅದರಲ್ಲಿ ನಾವು ಬೆಳೆಗೆ ಬೇಕಾಗ್ತಕ್ಕಂತ ಲಘು ಪೋಷಕಾಂಶಗಳು ಮತ್ತು ಮುಖ್ಯ ಪೋಷಕಾಂಶಗಳು ಅದ್ರ ಜೊತೆಗೆ ಬೆಳೆ ವರ್ಧಕಗಳು ಇವುಗಳ ಇರೋದ್ರಿಂದ ಆ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಮತ್ತು ಅದರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ಆಗ್ತದೆ. ಅದರಿಂದ ಕಾಳು ಕಟ್ಟ ಪ್ರಮಾಣ ಹೂ ಮತ್ತು ಕಾಯಾದ ಪ್ರಮಾಣ ಜಾಸ್ತಿ ಆಗಿತ್ತು ಅವರಿಗೆ ಇಳುವರಿ ಉತ್ತಮವಾದ ಗುಣಮಟ್ಟದ ಕಾಳುಗಳು ಬರ್ತವೆ, ಶೈನಿಂಗ್ ಇರ್ತವೆ, ಅದೆಲ್ಲಾನು ಚೆನ್ನಾಗಿ. ಅಂದ್ರೆ ಕಾಳುಗಳ ತೂಕ ಕೂಡ ಹೆಚ್ಚಾಗ್ತದೆ ಅಂತ? ಹೌದು, ತೂಕ ಕೂಡ ಜಾಸ್ತಿ ಆಗ್ತದೆ. ಮೊತ್ತ ಮೊದಲನೇದಾಗಿ ಹೂಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ, ಕಾಯಿಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಒಳಗ್ ಕಾಳು ತುಂಬತಕ್ಕಂತ ಪ್ರಮಾಣ ಚೆನ್ನಾಗಿರ್ತದೆ ಮತ್ತು ಎಲ್ಲವೂ ಯೂನಿಫಾರ್ಮ್ ಆಗಿ ಕಾಳು ತುಂಬತ್ತವೆ, ಅಂದ್ರೆ ಒಂದೇ ತರನಾಗಿ ಕಾಳಾಗ್ತಾವ. ಇದು ಪಲ್ಸ್ ಮ್ಯಾಜಿಕ್ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಸಿಗುವಂತಹದ್ದು ಒಂದು ವಿಚಾರ ಹೇಳಿದ್ರಿ, ಮತ್ತೆ ಬೇರೆ ಬೇರೆ ಕಡೆ ನಮ್ಮ ರೈತರಿಗೆ ಇದು ಬೇಕಾಯ್ತು ಅಂತಂದ್ರ? ಓಕೆ, ನಮ್ಮ ವಿಶ್ವವಿದ್ಯಾಲಯದ ಎಲ್ಲಾ ಸಂಶೋಧನಾ ಕೇಂದ್ರಗಳಲ್ಲಿ ಕೃಷಿ ವಿಜ್ಞಾನಗಳ ಕೇಂದ್ರಗಳಲ್ಲಿ ಸಾಕಷ್ಟು ಎಲ್ಲೆಲ್ಲಿ ಬೇಕಾಗಿದೆ, ಡಿಮ್ಯಾಂಡ್ ಎಲ್ಲಿದೆ ಅಲ್ಲೆಲ್ಲ ನಾವು ಈಗಾಗಲೇ ಎಲ್ಲ ಇಡಿಸಿದಿವಿ, ರೈತರಿಗೆ ಅಲ್ಲಿ ಲಭ್ಯ ಇದೆ. ಅಂತ ಸಂದರ್ಭದಲ್ಲಿ ನೋಡೋದು ಅಥವಾ ನಮ್ದೇ ಆದ ಈಗ ನನ್ನ ನಂಬರ್ ಇದೆ, ಫೋನ್ ನಂಬರ್, ಈ ಫೋನ್ ನಂಬರ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು 5-6 ಜನ ಅಥವಾ 10 ಜನ ರೈತರು ಕೂಡಿದ್ರೆ ನಾವು ಅಲ್ಲಿಗೆ ಅವರಿಗೆ ಕೊರಿಯರ್ ಮುಖಾಂತರ ಕಳಿಸ್ತೀವಿ, ಅಥವಾ ಅವ್ರು ಏನಾದ್ರೂ ಒಂದು ಹಳ್ಳಿಯಲ್ಲಿ ಒಂದು 500 ಪ್ಯಾಕೆಟ್ ಇಂದ 1,000 ಪ್ಯಾಕೆಟ್ ಬೇಕಾದ್ರೆ ನಮ್ ಗಾಡಿನ ಹೋಗಲ್ಲ ಡೆಲಿವರಿ ಕೊಟ್ಟು. ಅಂದ್ರೆ ಬಹಳಷ್ಟು ಜನ ಕೂಡಿದ್ರು ಅಂತಂದ್ರೆ ತಾವು ಡೆಲಿವರಿ ಮಾಡೋದು ಅನುಕೂಲ ಆಗ್ತದೆ? ಹೌದು, ಡೆಲಿವರಿ ಮಾಡ್ತೀವಿ, ವ್ಯವಸ್ಥೆ ಕೂಡ ಇಟ್ಟಿದ್ದೀವಿ. ಓಹೋ, ಬಹಳ ಸಂತೋಷ. ಯಾಕಪ್ಪ ಅಂತಂದ್ರೆ ರೈತರಿಗೆ ಈ ಸುದ್ದಿ ಕೇಳಿ ಖುಷಿ ಆಗ್ಬೇಕು, ಯಾಕಂದ್ರೆ ಇಂಥ ಒಂದು ಒಳ್ಳೆ ಒಂದು ಪ್ರಾಡಕ್ಟ್ ಏನದ ಅದನ್ನ ನಾವು ಉಪಯೋಗ ಮಾಡಿದೀವಿ ಅಂತಂದ್ರೆ ಒಳ್ಳೆ ಗುಣಮಟ್ಟದ ಮತ್ತೆ ಹೆಚ್ಚಿನ ಒಂದು ಇಳುವರಿಯನ್ನ ನಾವು ಪಡಿಬಹುದಾಗ್ಯದ. ಇಲ್ಲಿ ನಮ್ಮ ರೈತರು ಎಲ್ಲ ಕೂಡ್ಕೊಂಡು ಇದನ್ನ ಕೃಷಿ ಮಾಡಿದ್ರೆ ಬಹಳ ಒಳ್ಳೇದು ಅನ್ನುವಂತ ಒಂದು ವಿಚಾರ. ಯಾಕಂತಂದ್ರೆ ಈ ನಿಟ್ಟಿನಲ್ಲಿ ಇನ್ನು ಹೇಳ್ಬೇಕಪ್ಪ ಅಂದ್ರೆ ನಾನು ಈಗ ಓದೋ ಈಗ ಒಂದು ವಾರದಿಂದ ನಾವು ಈ ಒಂದು 1 ಆರ್ಎಸ್ಕೆ 1 ಸೈಂಟಿಸ್ಟ್ ವಿಸಿಟ್ ಅಲ್ಲಿ ಹೋಗಿದ್ವಿ. ಅಲ್ಲಿ ಆ ಆರ್ಎಸ್ಕೆದಲ್ಲಿ ಎಲ್ಲರೂ ಮಾಹಿತಿನ ಕೇಳ್ಕೊಂಡು ಇಲ್ಲಿ ಬಂದು ಒಂದು ಸಿಂಪಡಣೆ ಮಾಡಿದ್ರೆ ಮತ್ತೆ ಅವ್ರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ ಸರ್, ಬಹಳ ಉತ್ತಮ ಇದೆ, ನೆಕ್ಸ್ಟ್ ಬರ್ತೀವಿ ಬಂದು ರೈತೀವಿ ಅಂತಕ್ಕಂತ ಒಂದು ಮಾಹಿತಿ. ಪಲ್ಸ್ ಮ್ಯಾಜಿಕ್ ಇದೆ, ಇದ್ರ ಬಗ್ಗೆ ತಾವು ರೈತರಿಗೆ ತಿಳಿಸಿಕೊಡೋದಕ್ಕ ಆಮೇಲೆ ಅವರಿಗೆ ಹೆಚ್ಚಿನ ಒಂದು ಮಾಹಿತಿ ಇದ್ರ ಬಗ್ಗೆ ಹೇಳುವುದಕ್ಕ ಇದ್ರ ಮಹತ್ವ ತಿಳಿಸಿಕೊಡೋದಕ್ಕ ಪ್ರಯತ್ನಗಳನ್ನ ತಾವು ಮಾಡ್ತಾ ಇದ್ದೀರಿ. ಇಂಥ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ ಅವರಿಗೆ ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಾಗಬೇಕು, ಮಾಹಿತಿ ಗೊತ್ತಾಗ ಮಾಹಿತಿ ಗೊತ್ತಾಗಬೇಕು. ಇಂಥ ಒಂದು ಪ್ರಯತ್ನಗಳು ಹೆಂಗ್ ನಡೆದಂತೀರಿ, ಏನೇನ್ ಮಾಡ್ತಾ ಇದ್ರಿ? ಈಗ ಸಾಕಷ್ಟು ನಾವೇನಂದ್ರೆ ಮಾಹಿತಿ ಬಂದಿದೆಲ್ಲ 2 ವರ್ಷದಿಂದನೂ ಪ್ರಾತ್ಯಕ್ಷಿಕಗಳನ್ನು ಕೊಟ್ಟಿದೀವಿ ಬಹಳಷ್ಟು ಕಡೆ, ಎಲ್ಲಾ ಕಿವಿಕದಲ್ಲಿ ಇದ್ರ ಬಗ್ಗೆ ಪ್ರಾತ್ಯಕ್ಷಿಕೆ ನಡೆದಿದೆ, ರೈತರಿಗೆ ಮನವರಿಕೆ ಮಾಡ್ತಾ ಇದಾರೆ, ಬೇರೆ ಬೇರೆ ಕಡೆಯಿಂದ ಡಿಮ್ಯಾಂಡ್ ಬರ್ತಾ ಇದೆ. ಅದ್ರ ಪ್ರಮಾಣ ಏನಿದೆಲ್ಲ ಇನ್ನು ಜಾಸ್ತಿ ಆಗ್ಬೇಕು, ನಮ್ಮ ಇಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ರೈತರು ಕೂಡ ಹೆಚ್ಚೆಚ್ಚಿಗೆ ಬಳಸಿ ಅದರ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ನಮ್ಮದು. ಈಗ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯೊಳಗೆ ಬರುವಂತಹ ಏನು ಕೃಷಿ ಸಂಶೋಧನಾ ಕೇಂದ್ರಗಳು ವಿಜ್ಞಾನ ಕೇಂದ್ರಗಳು ಅದಾವ ಅಲ್ಲಿ ಇದು ಅಂತೂ ಸಿಕ್ಕೇ ಸಿಗ್ತದೆ, ಲಭ್ಯ ಇದೆ. ಈಗ ಇದನ್ನಲ್ದರೆ ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂತ ಬಿಜಾಪುರ ಆಗಿರ್ಬೋದು, ಸಿಂದಗಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಧಾರವಾಡದಲ್ಲಿ ಆದ್ರೂ ನಾವು ಅದನ್ನ ಲಭ್ಯತೆಗೆ ಇಟ್ಟಿದೀವಿ. ಹೌದಾ, ಅಲ್ಲಿ ಕೂಡ ಸಿಗ್ತಾವಂತೀರಿ? ಸಿಗ್ತಾ. ಅದಕ್ಕೆ ಯಾಕಪ್ಪ ಅಂದ್ರೆ ನಮಗ ನೆರೆಯ ಜಿಲ್ಲೆ ಆಗ್ಬಿಡ್ತದ ವಿಜಯಪುರ, ಅಲ್ಲಿ ಸಾಕಷ್ಟು ಜನ ಕೆಲವರು ಇರ್ತಾರೆ, ಅವರಿಗೆ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕಾಲೇಜ್ಗೆ ಹೋಗಿ ಕೇಳಿ ತಗೊಳ್ಬಹುದು ಅಂತಂತೀರಿ? ತಗೋಬಹುದು. ಈ ಗದಗ ಒಂದು ಕೆವಿಕೆ ಇದೆ ಉಳ್ಕೋಟೆಯಲ್ಲಿ, ಅವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಒಯ್ದಿದ್ದಾರೆ. ಈಗೂ ಕೂಡ ಇವತ್ತೇನೆ ನಾವು ಒಂದು 20% ರೈತರಿಂದ ಡಿಮಾಂಡ್ ಬಂದು ಕಳಿಸಿದೆ. ಅಡ್ಡಿ ಇಲ್ಲ ಅಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ತಮ್ಮಲ್ಲಿ ಸಿಗ್ತಾ ಇದೆ ಅದು, ಮತ್ತೆ ಎಲ್ಲಿ ಬೇಕಲ್ಲಿ ಕೂಡ ಸಿಗುವಂತ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ನಾವು ಬ್ಯಾಂಕ್ ಥ್ರೂ ಅವರು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಇಮಿಡಿಯೇಟ್ ನಾವು ಕೋರಿಯರ್ ಹಾಕಿ ಕಳಿಸ್ತೀವಿ. ರೈತರು ಗುಂಪು ಕೂಡಿ ಅದನ್ನ ಏನಾದ್ರೂ ತಮಗೆ ಇಂಡೆಂಟ್ ಕೊಟ್ಟರೆ ಅದನ್ನು ಕೂಡ ಸಪ್ಲೈ ಮಾಡೋದಕ್ಕೆ ತಾವು ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ ಡಾಕ್ಟರ್, ಯಾಕಂತಂದ್ರೆ ಇದು ಈಗ ಸದ್ಯಕ್ಕೆ ಬಹಳ ಮುಖ್ಯವಾದಂತಹ ಹೆಸರು ಉದ್ದು ಮತ್ತು ಸೋಯಾಲಿ ಅತಿ ಮುಖ್ಯ ಈ ಸದ್ಯಕ್ಕೆ. ಬಹಳ ಒಂದು ಒಂದು ಏನಂದ್ರೆ ಉತ್ತಮವಾದ ಅಂತ ಇದೆ ಅಂದ್ರೆ ಬಹುತೇಕ ಎಲ್ಲಾ ಬೇಳೆಕಾಳು ಬೆಳೆಗಳಿಗೆ ಇದು ನಾವು ಉಪಯೋಗ ಮಾಡ್ಕೊಳ್ಬಹುದು ಅಂತೀರಿ. ಡಾಕ್ಟರ್ ನನಗೆ ಹೇಳ್ರಿ, ಯಾವ ಹಂತದೊಳಗೆ ಅಂದ್ರೆ ಎಷ್ಟು ದಿವಸಗಳ ನಂತರ ನಾವು ಇದನ್ನ ಪಲ್ಸ್ ಮ್ಯಾಜಿಕ್ ಅನ್ನ ಉಪಯೋಗ ಮಾಡ್ಕೋಬಹುದು ಅಂದ್ರೆ ಎಕ್ಸಾಕ್ಟ್ಲಿ? ಇದರಲ್ಲಿ ಪ್ರಮುಖವಾಗಿ ದಿವಸಕ್ಕಿಂತ ಯಾವಾಗ ಬೆಳೆ ಹೂವು ಆಡ್ಲಿಕ್ಕೆ ಪ್ರಾರಂಭ, ಹೆಸರಾಗಿರ್ಬೋದು ಉದ್ದು ಆಗಿರ್ಬೋದು ಸೊಯಾ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು, ಅದ್ರಲ್ಲಿ ನಾವು 25-50% ಹೂವು ಬರುತ್ತಲ್ಲ ಆ ಸಮಯದಲ್ಲಿ ಒಂದು ಸಿಂಪಡಣೆ ಮಾಡ್ಬೇಕು. ಹೆಸರು ಉದ್ದು ಆದ್ರೆ ಒಂದ ಸಿಂಪಡಣೆ ಸಾಕಾಗ್ತದೆ. ಪ್ರಮಾಣ ಕೂಡ ಹೇಳ್ಬಿಡ್ತೀನಿ ಇಲ್ಲಿ, 5-7 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ, ಇದ್ರ ಜೊತೆಗೆ ಒಂದು ಬೆಳೆ ವರ್ಧಕ ಇದೆ ಅದನ್ನು ಕೂಡ ಒತ್ತಿ ಒಂದು 10 ಲೀಟರ್ ನೀರಿಗೆ 4 ಮಿಲಿಯಷ್ಟು ಹಾಕಿ. ತಾವು ಹೇಳಿದ್ರಿ ಹೆಸರು ಆಯ್ತು ಉದ್ದಾಯ್ತು ಸೋಯಾ ಆಯ್ತು, ಇನ್ನೂ ಅನೇಕ ಬೆಳೆಗಳು ನಮ್ಮ ಭಾಗದೊಳಗೆ ಈಗ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾವ ನಮಗೆ, ಕಬ್ಬು ಇರ್ಬೋದು ಹತ್ತಿ ಇರ್ಬೋದು ತೊಗರಿ ಇರ್ಬೋದು, ಇಂಥ ಏನು ಬೆಳೆಗಳದಾವ ಈ ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಒಂದು ಸನ್ನಿವೇಶ ನಾವು ನೋಡೋದಕ್ಕೆ ಸಿಗ್ತದೆ ಈ ಎಲ್ಲ ಬೆಳೆಗಳಲ್ಲಿ? ಮಳೆಯಿಂದಾಗಿ ಏನಾದರೂ ಈ ಬೆಳೆಗಳಿಗೆ ಹೆಚ್ಚು ಕಡಿಮೆ ಆಗಿದೆಯಾ ಹೆಂಗ, ಇದರಿಂದ ನಾವು ಹೊರಗೆ ಬರುವಂತಹ ಒಂದು ವ್ಯವಸ್ಥೆ ಕೂಡ ಅದನ್ನ ಹೆಂಗ ಅನ್ನುವಂಥದ್ರ ಬಗ್ಗೆ? ಸರ್, ಈಗ ನಾವು ಪ್ರಮುಖವಾದ ಬೆಳೆ ಆದಂತ ತೊಗರಿ ಬೆಳೆ ಆಗಿದ್ದನ್ನ ನೋಡ್ತಾ ಇದ್ದೇವೆ ಸರ್. ತೊಗರಿ ಬೆಳೆಯಲ್ಲಿ ನೀರು ನಿಂತು ಅಲ್ಲಲ್ಲಿ ಹೋಗಿದಂತ ಬೆಳೆಗೆ ಒಂದು ಶಿಫಾರಸು ಮಾಡಿದ್ದು ನಾವು ಏನ್ ಮಾಡ್ತಿದ್ದೇವಪ್ಪ ಅಂತಂದ್ರೆ, ಫುಲ್ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರ್ ನಿಂತು ಹೋಗಿತ್ತು, ಫುಲ್ ಸಂಪೂರ್ಣವಾದ ಬೆಳೆ ಹಾಳಾಗ್ಲಾರ್ದಲ್ಲಿ ಅಲ್ಲಿ ಏನಾದ್ರೂ ರೋಗ ಕಾಣಿಸ್ತಿತ್ತು ಒಣಗ್ತಿತ್ತು ಅಂದ್ರೆ ಅಲ್ಲಿ ಟ್ರೈಕೋಟರ್ಮಾ ಅಂತಕ್ಕಂಥದ್ದಕ್ಕೆ ಡ್ರೆಂಚಿಂಗ್ ಮಾಡಕ್ಕೆ ಅಂದ್ರೆ 1 ಲೀಟರ್ ನೀರಿಗೆ 5 ಗ್ರಾಂ ಹಾಕಿ ಎಲ್ಲೆಲ್ಲಿ ಬುಡಕ್ ಹಾಕ್ತಕ್ಕಂತ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿದ್ವಿ. ಇನ್ನೊಂದ್ ಕಡೆ ಏನಾಗ್ತಾ ಇದೆ ಸರ್, ಒಣಗಿ ಗೊನ್ನಿ ಉಳಿದು ಬಾಧೆನೂ ಬಹಳಷ್ಟು ಕಡೆ ಕಂಡು ಬಂತ. ತೊಗರಿಯಲ್ಲಿನೂ ಕೂಡ ನಿನ್ನೆ ಒಂದು 4-5 ಮಂದಿ ಕಳಿಸಿದ್ರಿ ಸರ್ ನಮ್ಗೆ, ತೊಗರಿ ಹುಳಕ್ಕೆ ಆಮೇಲೆ ಕಬ್ಬಿಗೆ ಹತ್ತಿಗೆ ಎಲ್ಲಾ ಇದು ಗೊನ್ನಿ ಉಳಿದೊಂದು ಬಾಧೆ ಕಂಡು ಬರ್ತಾ ಇದೆ. ಇದಕ್ಕೆ ನಮ್ಮಲ್ಲಿ ಮೆಟ್ರೈಸಿಯಂ ಅಂತಕ್ಕಂತ ಒಂದು ಜೈವಿಕ ಶಿಲೀಂಧ್ರ ಇದೆ ಸರ್, ಇದನ್ನ ನಾವು ಕೂಡ ಪ್ರತಿ 1 ಲೀಟರ್ ನೀರಿಗೆ 5 ml ಹಾಕಿ ಡ್ರೆಂಚಿಂಗ್ ಮಾಡಬಹುದು, ಇಲ್ಲ ಅಂದ್ರೆ ನಾವು ತಿಪ್ಪಿ ಗೊಬ್ಬರ ಒಳಗೆ ಮಿಕ್ಸ್ ಮಾಡಿ ಹಾಕ್ತಕ್ಕಂಥದ್ದನ್ನು ಕೆಲಸ ಮಾಡ್ಕೋಬಹುದು ಸರ್. ಅದನ್ನ ಹಾಕಿದೇವಪ್ಪ ಅಂತಂದ್ರೆ ಅಂದ್ರ ಇಫೆಕ್ಟಿವ್ ಆಗಿ ಒಂದು ಅದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಬಹುದು. ಆಮೇಲೆ ಇನ್ನೊಂದು ಪ್ರಮುಖವಾಗಿ ನಾವು ನೋಡಿದ್ದು ಅಂತ ಹೇಳಂತಂದ್ರೆ, ಕಬ್ಬಿನಲ್ಲಿ ಸಾಕಷ್ಟು ಒಂದು ಬಿಳಿ ನೋಡದಂತಾಯ್ತು ಸರ್, ಅಂದ್ರೆ ಬಿಳಿ ರಸ ಇರುವ ಕೀಟ ಅಂತೇಳಿ ಕರಿತೀವಿ ಸರ್ ಬಿಳಿ ನೋಣ, ಅದು ಬರ್ತಾ ಇದೆ. ಅದ್ರ ಲಕ್ಷಣ ಹೆಂಗಿದ್ರಪ್ಪ ಅಂದ್ರೆ ಎಲ್ಲಿ ಕೆಳಗಡೆ ನಾವು ನೋಡಿದ್ರೆ ಬಿಳಿ ಬಿಳಿ ಮತ್ತೆ ಕರಿ ಚಿಕ್ಕಿಗಳನ್ನ ಕಂಡಂಗ್ ಕಾಣ್ತದೆ. ಇದು ಬೇರೆ ಬಿಳಿ ನೋಡಿದ್ರಲ್ಲ, ಅಲ್ಲಿ ಕುತ್ಕೊಂಡ್ ರಸ ಇರ್ತಾವ, ಹಿರಿದ್ಮೇಲೆ ಮ್ಯಾಲಿನ ಎಲಿಗಳು ಕೆಂಪಾಗ್ತಾವ ಸರ್. ಅದಕ್ಕೆ ನಾವು ಇದಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಶಿಫಾರಸು ಮಾಡಲಾಗಿದೆ ಸರ್. ಇದ್ರ ಜೊತೆಯಾಗಿ ಒಂದು ಒಂದು 1% ದಷ್ಟು ಯೂರಿಯಾ ಸರ್, ಅಂತಂದ್ರೆ ನಮ್ಗೆ 1 ಲೀಟರ್ ನೀರಿಗೆ 10 ಗ್ರಾಂ ಸರ್, 10 ಗ್ರಾಂದಂತ ಯೂರಿಯಾ ಹಾಕಿ ಅದ್ರ ಜೊತೆ ಸಿಂಪರಣೆ ಮಾಡಿದೇವಪ್ಪ ಅಂತಂದ್ರೆ ಕಡಿಮೆ ಆಗ್ತದೆ ಸರ್. ಈ ತರ ಒಂದು ಶಿಫಾರಸು ಮಾಡಲಾಗಿದೆ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಇರ್ತಕ್ಕಂಥದ್ದು ಅಂತ ಹೇಳಂತಂದ್ರೆ ಸರ್, ಈಗ ರಾಶಿ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆನೂ ನೋಡ್ತಾ ಇದ್ದೀವಿ. ಅಂದ್ರೆ ಎಲ್ಲೆಲ್ಲಿ ಜಲ್ದಿ ಬಿತ್ತನೆ ಆಗಿದೆ ಬೆಳೆ ಅದು ಈಗ ಕಟಾವಿನ ಹಂತದೊಳಗೆ ಬರ್ತಾ ಇದೆ ಈಗ ಸದ್ಯಕ್ಕೆ, ಅದನ್ನ ಕಟಾವು ಮಾಡಬೇಕು ಸಂಗ್ರಹ ಮಾಡಬೇಕು, ಇದು ಬಹಳ ಮುಖ್ಯವಾದಂತದ್ದು ನಮ್ಮ ರೈತರು. ಯಾಕಂತಂದ್ರೆ ಈಗ ವಾತಾವರಣ ಕೂಡ ಅವ್ರಿಗೆ ಒಂದ್ ಸ್ವಲ್ಪ ಹೊರಪು, ಈಗ ಸದ್ಯಕ್ಕದ ಇಲ್ಲಿ ತನಕ ಮಳೆ ಬಂದು ಸಮಸ್ಯೆ ಆಗಿತ್ತು, ಇಂಥ ಒಂದು ಪರಿಸ್ಥಿತಿ ಒಳಗೆ ತೇವ ಹಿಡಿಯುವಂತಹ ಒಂದು ಸಾಧ್ಯತೆಗಳು ಬಹಳ ಇರ್ತಾವ ಬೆಳೆಗೆ. ಈಗೇನದ ಪ್ರಮುಖವಾಗಿ ಎಲ್ಲೇನ ಯಾರು ತಮ್ಮ ಹೆಸರು ಬೆಳೆಯನ್ನ ಜೂನ್ ಮೊದಲನೇ ವಾರದಲ್ಲಿ ಬಿತ್ತಿದ್ದಾರೆ ಅಂತವ್ರು ಈಗಾಗಲೇ, ಯಾಕಂದ್ರೆ ಅಲ್ಲೇ ಕಾಯಿಗಳು ಕಟ್ಟಿದಾವೆ ಮತ್ತು ಇನ್ನೊಂದು ವಾರದಲ್ಲಿ ಕೂಡ ಅವ್ರು ಕಟಾವ್ ಬರುವಂತ ಸಾಧ್ಯತೆಗಳಿದೆ ಸರ್. ಜೂನ್ ಮೊದಲನೇ ವಾರದಲ್ಲಿ ಬಿತ್ತಿದಂತವ್ರು ಅಂತವ್ರು ಏನ್ ಮಾಡಿದ್ರೆ ಈಗಾಗಲೇ ತೇವಾಂಶ ನೋಡ್ಕೊಂಡ್ಬಿಟ್ಟು ಬೆಳೆಯನ್ನ ಕಟಾವ್ ಮಾಡಿ ಆದಷ್ಟು ಚೆನ್ನಾಗಿ ಒಣಗಿಸ್ಬೇಕಾಗಿ, ಒಣಗಿಸಿ ಅದನ್ನ ರಾಶಿ ಮಾಡಿದ ನಂತರ ಒಣಗಿಸಿದ ನಂತರ ನಾವು ಅದನ್ನ ಸಂಗ್ರಹಣೆ ಕೂಡ ಅಷ್ಟೇ ಮುಖ್ಯ ಅದ. ಯಾಕಂತಂದ್ರೆ ಈ ವರ್ಷದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಈ ಮುಂಗಾರು ಬಿತ್ತನೆ ಸಮಯದಲ್ಲಿ ಹೋದ ವರ್ಷ ಸರಿಯಾಗಿ ಮಳೆ ಆಗಿ ಎಕ್ಸಸ್ ಮಳೆಯಾಗಿ ಬೆಳೆ ಕಟಾವ್ ಆಗದೆ ಬೀಜಗಳ ಒಂದು ಕೊರತೆ ಬಹಳ ಆಯ್ತು. ಹೌದಲ್ಲ, ಹೌದ್ ಹೌದ್ ಹೌದು. ಕಟಾವ್ ಆದ ನಂತರ ಬೆಳೆ ಕಟಾವ್ ಆಗೋದಕ್ಕಿಂತ ಮುಂಚಿತ ಮಳೆ ಹಚ್ಚಿದ್ರಿಂದ ಆಗಸ್ಟ್ ತಿಂಗಳಲ್ಲಿ ಆ ಬೆಳೆ ಅಲ್ಲಿ ಮಳೆಗೆ ಬಂದು ರೈತರಿಗೆ ಸರಿಯಾದ ಫಸಲ್ ಬರಲಿಲ್ಲ ಮತ್ತ್ ಬೀಜ ಉತ್ತಮ ಗುಣಮಟ್ಟದ ಬೀಜ ಸಿಗ್ಲಿಲ್ಲ. ಹೌದು ಹೌದು. ಆದ ಕಾರಣ ಏನಾಯ್ತು ಅಂದ್ರೆ ಆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಬೀಜ ಸಿಗಲೇ ಇದ್ದಂತ ಸಂದರ್ಭದಲ್ಲಿ ಇಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಈಗ ಒಂದು ಬೀಜ ತಾವೇನ್ ಮಾಡ್ತಾರೆ ಕಟಾವ್ ಮಾಡಿದ್ರು ಅಷ್ಟಿಷ್ಟು ಮಾಡಿದ್ದನ್ನ ತಾವು ಮುಂದಿನ ಬೆಳೆಗೆ ಮುಂದಿನ ವರ್ಷದ ಬೆಳೆಗೆ ಅಂತಾನೆ ಅವ್ರಿಗೆ ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದು ಬಹಳ ಪ್ರಮುಖವಾದ. ಬರೋಬರಿ ಬರೋಬರಿ. ಅದ್ ಮಾಡದೇ ಇದ್ದಿದ್ದು ಈ ವರ್ಷ ಇನ್ನೊಂದ್ ತರ ಕೈ ಸುಟ್ಕೊಂಡಿದ್ದ ರೈತರು ಏನಂದ್ರೆ ಬೀಜ ಲಭ್ಯವಿಲ್ಲದಾಗ ಯಾವ್ದು ಎಲ್ಲೋ ಸಿಗ್ತದೆ ಬೀಜ ಅದಕ್ಕೆ ಸರಿಯಾದ ಬಿಲ್ ಇರಲಿಲ್ಲ, ಎಲ್ಲಿದೆ ಸೋರ್ಸ್ ಯಾವ ತಳಿ ಅಂತ ಗೊತ್ತಾಗ. ಯಾಕಂದ್ರೆ ನಮ್ಮ ರೈತರಿಗೆ ಏನಾಗುತ್ತೆ ಆ ಸಮಯದಲ್ಲಿ ಬಿತ್ತುಕೊಳ್ಳೋದು ಒಂದೇ ಒಂದು ಆಸೆ, ಅವನು ಮಳೆ ಸರಿ ಸಮಯ ಸರಿ ಬಂದಿದೆ ಬಿತ್ತು ಬಿಡೋಣ, ಎಲ್ಲಿ ಬೀಜ ಯಾವ ಸೋರ್ಸು ಎಲ್ಲಿನ ಮೂಲ ಇದೆ ಏನಿದು ಅಂತ ವಿಚಾರ ಮಾಡುದಿಲ್ಲ. ಆತರ ಮಾಡಿಬಿಟ್ಟು ಜನ ಬಾಸ್ಟ್ ಜನ ಕೈ ಸುಟ್ಕೊಂಡಿದ್ದಾರೆ. ನಾಳೆ ಫೋನ್ ಮಾಡ್ತಾರೆ ಹೂ ಆಗ್ತಾ ಇಲ್ಲ ಸರ್ ಅದು ಬೆಳೆ. ಈ ತರ ಸಮಸ್ಯೆಗಳನ್ನ ಅವ್ರು ಮುಂದೆ ಕಾಣಬಾರದು ಅಂತಂದ್ರೆ ಈಗನೇ ತಾವು ಕಟಾವ್ ಮಾಡಿದಂತ ಉತ್ತಮವಾದ ಗುಣಮಟ್ಟದ ಬೀಜಗಳನ್ನ ಸಂಗ್ರಹಣೆ ಮಾಡಿಡುವುದು ಬಹಳ ಪ್ರಮುಖವಾದ. ಈ ಸಂಗ್ರಹಣೆ ಮಾಡುವಲ್ಲಿ ಏನು ಪ್ರಮುಖವಾದಂತ ಸಮಸ್ಯೆ ಬರ್ತಾರೆ, ಈಗ ನಾವು ಇದು ಆಗಸ್ಟ್ ತಿಂಗಳ, ಮುಂದೆ ಇನ್ನು 8-10 ತಿಂಗಳ ಅವ್ರು ಸಂಗ್ರಹಣೆ ಮಾಡಬೇಕು ಮತ್ತು ಮುಂದೆ ಜೂನ್ ತನ. ಹೌದು. ಅದಕ್ಕೋಸ್ಕರ ತಾವು ಪ್ರಮುಖವಾಗಿ ಆ ಒಂದು ತೇವಾಂಶವನ್ನ ಆದಷ್ಟು 8-10% ಕಡಿಮೆ ತೇವಾಂಶವನ್ನ ಕಾಪಾಡಬೇಕು, ಇದರಲ್ಲಿ ಅಷ್ಟು ಒಣಗಿಸ್ಬೇಕು. ನಂತರ ಸ್ವಚ್ಛವಾಗಿ ಕೇರಿ ತೂರಿ ಇದನ್ನೆಲ್ಲ ಸ್ವಚ್ಛ ಮಾಡಬೇಕು. ಈಗ ಕೆಲವೊಂದು ಈ ಒಂದು ಇದರಲ್ಲಿ ಪ್ರಮುಖವಾದಂತ ಕೀಟ ಬುರುಬುರಿ ಅಂತಕ್ಕಂಥ ಬರ್ತದೆ, ಆ ಬುರುಬುರಿಯ ಒಂದು ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲಿ ಪ್ರಮುಖವಾದದ್ದು ನಾವು ಮಾಯಿಶ್ಚರ್ ಅನ್ನ ಒಂದು ತೇವಾಂಶವನ್ನ ಕಡಿಮೆ ಮಾಡೋದು. ಎರಡನೇದು ಅವುಗಳಿಗೆ ಬೀಜಗಳಿಗೆ ಈ ಉಣ್ಣುವಂತ ಎಣ್ಣೆ ಅಂತೀವಿ ನಾವು, ಏನೋ ಊಟ ಅಡಿಗೆ ಎಣ್ಣೆ ಅಂತೀವಲ್ಲ, ಅದು ಪ್ರತಿ ಕೆಜಿ ಬೀಜಕ್ಕೆ 5-7 ಮಿಲಿಯಷ್ಟು ಅದನ್ನ ಹಚ್ಚೋದ್ರಿಂದ ಲೇಪನೆ ಮಾಡಬೇಕು. ಅಥವಾ ಈ ಒಂದು ಏನು ಯಾಶ್ ಅಂತೀವಿ ಮನೆ ಬೂದಿ ಇರ್ತದೆ, ಬೂದಿ ಬೂದಿ ಕೂಡ ಪ್ರತಿ ಒಂದು ಕ್ವಿಂಟಾಲ್ ಬೀಜಕ್ಕೆ 1-1.5 ಕೆಜಿಯಷ್ಟು ಬೂದಿಯನ್ನ ಹಚ್ಚಿರ್ಬೋದು. ಈ ತರ 10 ಗ್ರಾಮ್ ಪ್ರತಿ ಕೆಜಿ 10-15 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೂದಿಯನ್ನ ಹಚ್ಚಬಹುದು. ಅದಲ್ಲದೆ ಬೇರೆ ಬೇರೆ ಏನಂದ್ರೆ ಈ ಬದೆ ಪುಡಿ ಅಂತ ಬರುತ್ತೆ, ಅದು ಕೂಡ ಸಿಗ್ತದೆ, ಅದನ್ನು ಕೂಡ 2 ಕೆಜಿ ಪ್ರತಿ ಕ್ವಿಂಟಲ್ ಬೀಜಕ್ಕೆ ಹಚ್ಚಿರ್ಬೋದು. ಈ ತರ ಮಾಡಿ ಸರಿಯಾಗಿ ನಾವು ಪ್ರಿಸರ್ವ್ ಮಾಡಿ ಇಟ್ಟಿವಿ ಅಂತಂದ್ರೆ 8-9 ತಿಂಗಳು ಇರ್ಬೋದು. ಇದ್ರ ಜೊತೆಗೆ ಇನ್ನೊಂದು ಈ ಬ್ಯಾಗಿಂಗ್ ಮಾಡ್ತಕ್ಕಂಥದ್ದು ನಾವೇನ್ ಚೀಲ ಮಾಡ್ತೀವಿ ಅಂತ, ಅದು ಒಂದು ಈ ನಮ್ಮ ವ್ಯಾಕ್ಯೂಮ್ ಪ್ಯಾಕಿಂಗ್ ಅಂತ ಬಂದಿದೆ, ಆರ್ಮೆಟಿಕ್ ಬ್ಯಾಗ್ ಅಂತ ಇನ್ನೊಂದಿದೆ, ಸೇವ್ ಗ್ರೀನ್ ಬ್ಯಾಗ್ ಅಥವಾ ಆರ್ಮೆಟಿಕ್ ಬ್ಯಾಗ್ ಎಲ್ಲ ಕಡೆ ಬಹಳಷ್ಟು ಕಡೆ ಸಿಗ್ತಾ ಇದೆ ಆ ಬ್ಯಾಗ್. ಅದನ್ನ ಸರಿಯಾಗಿ ಅದೊಂದು ಪದ್ಧತಿ ಇದೆ, ಅದನ್ನ ಕಟ್ಟುವಂತದ್ದು ಒಳಗಡೆ ಹಾಕಿ ಇಡ್ತಕ್ಕಂಥದ್ದು, ಅದನ್ನ ಫಾಲೋ ಮಾಡಿದ್ರೆ ಅವರು ಅದನ್ನ ರೈತರು ಅನುಸರಿಸಿದ್ರೆ ಅದನ್ನ ನಾವು ಬೀಜದ ಹೊರಗಡೆಯಿಂದ ಬರ್ತಕ್ಕಂಥ ಈ ಬುರುಬುರಿ ಕೀಟವನ್ನ ಸಂಪೂರ್ಣವಾಗಿ ನಾವು ಹತೋಟಿ ಮಾಡಬಹುದು. ಒಳಗಡೆ ಯಾವುದೇ ಇನ್ಫೆಕ್ಷನ್ ಆಗಲಾರ್ದಂಗೆ 8-9 ತಿಂಗಳ ತನಕ ಬೀಜವನ್ನ ಸಂಗ್ರಹಣೆ ಮಾಡಿ ಇದನ್ನ ರೈತರು ಯಾಕಂತಂದ್ರೆ ಮುಂದ ಬೀಜ ಬಿತ್ತು ಸಮಯದಲ್ಲಿ ಬೀಜ ಸಿಗುದಿಲ್ಲ, ಅವಾಗ ಆಕಡೆ ಕಡೆ ಅಲ್ದಾಡೋದಕ್ಕಿಂತ ಈಗಿನ ತಮಗೆ ಬೇಕಾದಂತ ಬೀಜವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಅನುಕೂಲ. ಈಗ ಇದ್ರ ಜೊತೆಗೆ ಈಗ ಏನಾಯ್ತಂದ್ರೆ ಈಗ ಹತ್ತಿ ಬೆಳೆ ಬಗ್ಗೆ ಕೇಳಿರ್ತಾರೆ ತಾವು, ಆ ಹತ್ತಿ ಬೆಳವಣಿಗೆ ಅಂತೂ ಕುಂಠಿತ ಆಗಿದೆ, ಸಾಕಷ್ಟು ಮಳೆ ಆಗಿರೋದ್ರಿಂದ ಬೆಳವಣಿಗೆ ಕುಂಠಿತ ಆಗಿದೆ. ಮತ್ತ ಅದ್ರ ಜೊತೆಗೆ ರಸ ಇರೋ ಕೀಟಗಳಿದಾವೆ. ಇದ್ರ ಜೊತೆ ಜೊತೆಗೆ ಏನಾದ್ರೆ ಪ್ರಮುಖವಾಗಿ ಕಳೆ ಮತ್ತು ಭೂಮಿ ಏನಾಗಿದೆ ಸಾಕಷ್ಟು ಮಳೆ ಆಗಿರೋದ್ರಿಂದ ಹಾಳಾಗಿದೆ, ಬೇರುಗಳಿಗೆ ಗಾಳಿಯ ಒಂದು ಲಭ್ಯತೆ ಬಹಳ ಕಮ್ಮಿ ಆಗಿದೆ. ಆ ನಿಟ್ಟಿನಲ್ಲಿ ಮೊದಲು ಕಸ ಕಳೆ ನಿರ್ವಹಣೆ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಈ ಎಡೆಕುಂಟಿ ಹೊಡೆಯೋದಂತೆಲ್ಲ ಅದು ಬಹಳ ಪ್ರಮುಖವಾದ, ತೊಗರಿ ಬೆಳೆಯಲಾಗಿರ್ಬೋದು ಅಥವಾ ಈ ಹತ್ತಿ ಬೆಳೆಯಲಾಗಿರ್ಬೋದು, ಒಳಗಡೆ ಎಡೆಕುಂಟಿ ಹೊಡೆಯೋದು ನಾವು ಗಾಳಿ ಭೂಮಿಯನ್ನ ಒಂದು ಉತ್ತಮವಾದ ವಾತಾವರಣವನ್ನು ಬೇರಿಗೆ ಉತ್ತಮವಾದ ವಾತಾವರಣವನ್ನು ನಾವು ಕಲ್ಪಿಸ್ತಾ ಆದ್ರೆ ಇವನ್ ನಮ್ಮ ತೊಗರಿ ಬೆಳೆ ಅಲ್ಲೇ ಅಲ್ಲ ಸತ್ತರೂ ಕೂಡ ಅಂದ್ರೆ ಅಂಗಳ ಆಗಿದ್ರು ಕೂಡ ಅದಕ್ಕೆ ನಾವು ಈ ಒಂದು ಪೂರಕವಾದ ವಾತಾವರಣವನ್ನು ಕಲ್ಪಿಸಿದ್ರೆ ಅಂದ್ರೆ ಉತ್ತಮವಾಗಿ ಇನ್ನು ಬೆಳಿಲಿಕ್ಕೆ ಟೈಮ್ ಇದೆ, ಬೆಳೀತದೆ, ಬೆಳೆದು ಉತ್ತಮವಾದ ಒಂದು ಇಳುವರಿ ಕೊಡ್ಲಿಕ್ಕೆ ಅನುಕೂಲ. ಸೊ ಈಗ ಹತ್ತಿಯೊಳಗೆ ರಸ ಇರೋ ಕೀಟಗಳು ಬಂದ್ರೆ ಸರ್ ಅದರಲ್ಲಿ ಏನ್ ಅನ್ನೋದೊಂದು ಬರುತ್ತೆ, ಹಸಿರು ಜಿಗಿಗಳು ಬರುತ್ತೆ, ಥ್ರಿಪ್ಸ್ ನುಸಿ ಅನ್ನೋದೊಂದು ಪ್ರಮುಖವಾದಂತ ಈ ಮೂರು ಕೀಟಗಳು. ಇವುಗಳ ನಿರ್ವಹಣೆ ರೈತರು ಅವುಗಳ ಸಂಖ್ಯೆಗೆ ಅನುಗುಣವಾಗಿ ಮತ್ತೆ ಈಗೇನಂದ್ರೆ ಈ ಸಮಯದಲ್ಲಿ ಬಹಳಷ್ಟು ಈ ಏನಿನಲ್ಲಿ ನೈಸರ್ಗಿಕ ಶತ್ರುಗಳು ಬಹಳಷ್ಟು ಇದಾವೆ, ಗುಲ್ಗುಂಜಿಗಳು ಆಗಿರ್ಬೋದು, ಈ ಒಂದು ನಮ್ಮ ಜೇಡ ಆಗಿರ್ಬೋದು, ಇಂಥವುಗಳನ್ನ ಸಂಖ್ಯೆಗಳ ಅನುಸಾರ ಆ ನಂತರ ಈ ಒಂದು ತಿರುಪಿಡ್ ನೊಣದ ಒಂದು ಮರಿ ಕೂಡ ಬಹಳಷ್ಟು ತಿಂತದ, ಏನು ಸಿಂಹ ಕೂಡ ಇದೆ. ಇವುಗಳ ಸಂಖ್ಯೆ ಸರಿಯಾದ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಗಿಡಕ್ಕೆ 1-2 ಗುಲ್ಗುಂಜಿಗಳ ಇದ್ದು 2-3-4 ಅಂದ್ರೆ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಅವುಗಳ ಸಂಖ್ಯೆ ಕಡಿಮೆ ಇತ್ತು, ನಮ್ಮ ರಸ ಇರೋ ಕೀಟದ ಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳಾದಂತ ಇಮ್ಡಾಕ್ಲೋಪ್ರೈಡ್ ಅಥವಾ ನನಗೆ ಕಾನ್ಫಿಡಾರ್ ಅಂತೀವಿ, ಅದನ್ನ 0.4 ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ ಥಯೋಮೆಥಾಸಮ್ ಅಂತಕ್ಕಂಥದ್ದು 0.2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಥವಾ ಈ ಅಸಿಟಾಮಿಸ್ಪ್ರಿಡ್ ಅಂತ ಪ್ರೈಡ್ ಅಂತ 0.2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಇದ್ರ ಜೊತೆಗೆ ಏವುಜನ್ಯ ಕೀಟನಾಶಕ ಮಿಶ್ರಣ ಮಾಡೋದಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕೀಟನಾಶಕದ ಪರಿಣಾಮ ಜಾಸ್ತಿ ಇರ್ತದೆ, ಚೆನ್ನಾಗಿ ಬೆಳೆಗಳಿಗೆ ಕಂಟ್ರೋಲ್ ಕೊಡ್ತಾ ಇದೆ, ಹಸಿರು ಕೀಟಗಳನ್ನ ಒಂದು ಅನುಕೂಲ ಆಗ್ತದೆ ಮಾಹಿತಿಯನ್ನ ರೈತರು ಅಂತಷ್ಟು. ಒಳ್ಳೇದು ಡಾಕ್ಟರ್. ಈಗ ಒಂದು ಸಂಕ್ಷಿಪ್ತವಾಗಿ ನಮ್ಮ ರೈತರಿಗೆ ಒಂದು ವಿಚಾರ ಹೇಳಬೇಕು ತಾವು, ಏನಪ್ಪ ಅಂತಂದ್ರೆ ಈಗ ಬೀಜಗಳ ಆಯ್ಕೆ ಒಳಗ ಮೋಸ ಹೋಗಬಾರ್ದವರು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಎಲ್ಲಿ ಈಗ ಬೀಜಗಳನ್ನ ಕೃಷಿ ವಿಶ್ವವಿದ್ಯಾಲಯದವರು ಕೊಡ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ ದವರು ಕೊಡ್ತಾ ಇದ್ದಾರೆ, ಗಡಿಬಿಡಿ ಒಳಗ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸೋರ್ಸ್ ನೋಡಲಾರ್ದೆ, ಮೂಲ ಸರಿಯಾಗಿ ನೋಡಲಾರ್ದೆ, ತಿಳುವಳಿಕೆ ಇರಲಾರ್ದೆ ನಾವು ಖರೀದಿ ಮಾಡಬಾರ್ದು ಅನ್ನುವಂಥ ಮಾತೇನು ತಾವು ಹೇಳಿದ್ರಲ್ಲ, ಅವರಿಗೆ ಯಾವ ರೀತಿಯಾದಂತಹ ಬೀಜಗಳನ್ನ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ತಾವು ಹೇಳ್ತೀರಿ? ಸರ್, ಈಗ ಬೀಜ ಖರೀದಿ ಮಾಡಬೇಕಾಗಿತ್ತಂದ್ರೆ ಅಧಿಕೃತವಾಗಿ ಇರ್ತಕ್ಕಂತ ಮಾರಾಟಗಾರರು ಅದರಿಂದ ಖರೀದಿ ಮಾಡ್ತಾರೆ. ಆಮೇಲೆ ಈಗ ನಮ್ಮ ಇದರಿಂದ ನಮ್ದು ರಿಸಿಪ್ಟ್ ಇಟ್ಕೊಳ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ. ಎರಡನೇದು ಆ ಕಾಳುಗಳು ಒಂದ್ ಸ್ವಲ್ಪ ಒಂದ್ ಮುಟಗಿ ಕಾಳ ಒಂದು ಚಿನ್ನ ಹಾಕಿ ಒಟ್ಟು ಕೂಡ ಇಟ್ಕೋಬೇಕು ಲೇಬಲ್ ಮೇಲೆ, ಇದು ಬಹಳ ಮುಖ್ಯ ಸರ್. ಈ ಎಲ್ಲರ ಅಡತಿ ಒಳಗೆ ಈ ಸಲ ಆಗಿದ್ದು ಮ್ಯಾಕ್ಸಿಮಮ್ ಹಂಗೆ ಆಗಿದೆ, ಅಡತೆಗೆ ಸಿಗ್ತಾವ ಎಲ್ಲ ಹೆಸರು ಒಂದೇ ಹೆಸರು ತಂದು ಹಾಕಿದ್ರು ಬಹಳಷ್ಟು ಲುಕ್ಸಾನ್ ಆಗಿದೆ. ಆತರ ಮಾಡ್ಕೋಬೇಡ ಸರ್, ತಮ್ಮ ಬೀಜವನ್ನು ತಾವೇ ಒಂದ್ ಇಟ್ಕೊಂಡೇವಪ್ಪ ಅಂತೇಳಂದ್ರೆ ಇದರಷ್ಟು ದೊಡ್ಡ ಕೆಲಸ ಯಾವ್ದು ಅಲ್ಲ. ಆ ರೀತಿ ಮಾಡ್ಕೋದು ಒಳ್ಳೆ ಒಳ್ಳೇದು. ಡಾಕ್ಟರ್ ರಾಜು ತೆಗ್ಗಳಿ ಅವರೇ, ರಾಚಪ್ಪ ಹಾವೇರಿ ಅವರೇ, ಆಮೇಲೆ ಯೂಸುಫ್ ಅಲಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈ ಒಂದು ಸಂವಾದದೊಳಗೆ ಭಾಗವಹಿಸಿ ಈ ವಾರ ಅವರು ಏನೇನು ಮಾಡಬೇಕು, ಯಾವ ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು, ಯಾವ ಮುಂಜಾಗ್ರತೆಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ತಾವು ಅವರಿಗೆ ತಿಳಿಸಿ ಹೇಳಿದ್ದೀರಿ. ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ನಾನು ಫೋನ್ ನಂಬರ್ಗಳನ್ನು ಹೇಳ್ತೀನಿ. ಫೋನ್ ನಂಬರ್ಗಳನ್ನು ಬರ್ಕೊಂಡು ತಮ್ಮದೇನಾದರೂ ಸಮಸ್ಯೆ ಇದ್ರೂ ಕೂಡ ತಾವು ಅವರನ್ನು ಸಂಪರ್ಕ ಮಾಡಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ದೀವಿ. ಈಗ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರ ನಂಬರ್ 9484083397, ಡಾಕ್ಟರ್ ರಾಚಪ್ಪ ಹಾವೇರಿಯವರ ನಂಬರ್ 9880032307, ಡಾಕ್ಟರ್ ಯೂಸುಫ್ ಅಲಿಯವರ ನಂಬರ್ 7822194062, ಈ ನಂಬರ್ಗಳನ್ನು ತಾವು ನೋಟ್ ಮಾಡಿಟ್ಕೊಳ್ರಿ. ತಮಗೆ ಯಾವತ್ತು ಅನುಕೂಲಕ್ಕೆ ಬರ್ತಾವ, ತಮ್ದೇನಾದರೂ ಸಮಸ್ಯೆ ಇತ್ತು ಕೃಷಿಗೆ ಸಂಬಂಧಪಟ್ಟಂಥದ್ದು ಅಂತಂದ್ರೆ ವಿಜ್ಞಾನಿಗಳನ್ನು ಕೇಳಿ ತಾವು ಪರಿಹಾರ ಮಾಡಿಕೊಳ್ಬಹುದು. ಒಳ್ಳೇದು ಡಾಕ್ಟ್ರೆ, ಮತ್ತೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಇಂದಿನ ಸಂವಾದದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜು ತೆಗ್ಗಳ್ಳಿ, ಬೇಸಾಯ ತಜ್ಞರಾದ ಡಾಕ್ಟರ್ ಯೂಸುಫ್ ಅಲಿ ಹಾಗೂ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಕೀಟ ವಿಜ್ಞಾನಿಯಾಗಿರುವ ಡಾಕ್ಟರ್ ರಾಚಪ್ಪ ಹಾವೇರಿ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ಸುವರ್ಣಾವಕಾಶ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರೈತ ಬಂಧು ಅಭಿಯಾನವನ್ನು ಆಗಸ್ಟ್ 15ರಿಂದ 2 ತಿಂಗಳವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದಲ್ಲಿ ರೈತರು ಎರೆಹುಳು ಘಟಕ ಮಾಡಿಕೊಳ್ಳಬಹುದಾಗಿದೆ. ಎರೆಹುಳು ಗೊಬ್ಬರ ತಯಾರಿಸಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ, ನೀರು ಹಿಡಿಯುವ ಗಾಳಿಯಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಸುಧಾರಿಸುತ್ತದೆ. ಈ ಲಾಭ ಪಡೆದುಕೊಳ್ಳಲು ತಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ. ಇದು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಪ್ರಕಟಣೆ. ಈಗ ನರಸಮ್ಮ ಮತ್ತ ಸಂಗಡಿಗರಿಂದ ಒಂದು ಸಂಪ್ರದಾಯದ ಪದ ಕೇಳೋಣ. ಪುಟ್ಟವಾಳಿನ ಮೇಲ ಇಟ್ಟಿದ